ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಸಮಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 MHz. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೇ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. इन्निल्ला भया इन्निल्ला चिंते सिक्किदे नमगे होस मार्ग ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ ಭವಿಷ್ಯವಾಯಿತು ನಿಶ್ಚಿಂತ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶಿವಕುಮಾರ್ ಅವರ ಸಿರಿಧಾನ್ಯ ಹಾರಕ ಬೇಸಾಯದ ಕುರಿತು ಅನುಭವಗಳನ್ನು, ನಂತರ ಹಿಂಗಾರು ಬೆಳೆಗಳ ಮೌಲ್ಯವರ್ಧನೆ ಕುರಿತು ಡಾ ಮೌನೇಶ್ವರಿ ಆರ್ ಕಮ್ಮಾರ್ ಅವರಿಂದ ಮಾಹಿತಿ, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಅವರಿಂದ ಚೌಡಿಕಿ ಪದಗಳನ್ನು. ಹಾಗಾದರೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳೋಣ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶಿವಕುಮಾರ್ ಅವರ ಸಿರಿಧಾನ್ಯ ಹಾರಕ ಬೇಸಾಯದ ಕುರಿತು ಅನುಭವಗಳನ್ನು. ಇವರನ್ನು ಮಾತನಾಡಿಸಲಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಾರ್ಕ ಸಿರಿಧಾನ್ಯವನ್ನ ಉತ್ಪಾದನೆಯಲ್ಲಿ ತೊಡಗಿರ್ತಕ್ಕಂಥ ಅಥವಾ ಬೇಸಾಯದಲ್ಲಿ ತೊಡಗಿರ್ತಕ್ಕಂಥ ಶಿವಕುಮಾರ್ ಹ್ಯಾಟಿ ಅವರು, ಇವರು ಕುಕನೂರು ತಾಲೂಕು ಕೊಪ್ಪಳ ಜಿಲ್ಲೆಯ ಮಂಗಳೂರಿನ ಗ್ರಾಮದವರು. ಇವರು ಸುಮಾರು ವರ್ಷದಿಂದ ಹಾರಕವನ್ನ ಬೆಳೀತಾ ಇದ್ದಾರೆ. ಹಾರಕ ಯಾವ ರೀತಿ ಬೇಸಾಯ ಮಾಡ್ತಾ ಇದ್ದಾರೆ, ಲಾಭ ಹೇಗಾಗ್ತಾ ಇದೆ, ಇಳುವರಿ ಎಷ್ಟು ಬರ್ತಾ ಇದೆ ಅಂತಕ್ಕಂತ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಹಂಚ್ಕೋತಿದ್ದಾರೆ. ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ ಸರ್. ಹಾರಕವನ್ನ ಬೆಳಿಲಿಕ್ಕೆ ತಾವು ಎಷ್ಟು ವರ್ಷ ಆಯ್ತ್ರಿ? 2017 ಬೆಳಿತೀನಿ ಸರ್ ಹಾರ್ಕನ. ಯಾಕೆ ಹಾರಕವನ್ನ ಬೆಳಿಬೇಕಂತೇಳಿ ತಮಗೆ ಮನಸ್ಸು ಬಂತು? ಸರ್ ಏನಿಲ್ಲ, ನಾನು ಸಿರಿಧಾನ್ಯಗಳನ್ನ ಊಟ ಮಾಡ್ಬೇಕು, ಖರೀದಿ ಮಾಡಬೇಕಾಗಿ ಸರ್, ಇದ್ರ ಬೆಲೆ ಗಗನಕ್ಕೆ ಹೋಯ್ತು ಸರ್. ಹಂಗಾಗಿ ನಾವು ಹಿಂದಿನ ಫುಡ್ಗೆ ವರ್ಕೌಟ್ ಆಗ್ಬೇಕಂತಂದೇ ಸರ್, ಈ ಎಲ್ಲ ಈ ಅಕ್ಕಿ ಒಳಗೆ ಏನಿಲ್ಲ ಸರ್, ಹಂಗಾಗಿ ನಾವ ಬೆಳೆದ್ ನಾವ ಸ್ವತಃ ಉಣ್ಣ ಅಂತಂದ್ರೆ ಮಾಡಿದ್ ಸರ್. ಪ್ರಥಮ ಬಾರಿ ನಾನು 4 ಎಕರೆ ಹಾಕಿದ್ದೆ ಸರ್. ಪ್ರತಿ ವರ್ಷ 4 ಎಕರೆ ಹಾಕ್ತಾ ಇರ್ತೀರ ಹೇಗೆ ಸರ್? 17 ಹಿಡಿದು ನಾವು ಕಂಟಿನ್ಯೂ 20 ಎಕರೆ ತಮ್ಗೆ ಹಾಕಿ ಸರ್, ಇಲ್ಲೆಲ್ಲ ನಮ್ಮ ಆಜು ಬಾಜು ಸರ್. ಈಗ ನಾನು ಕಂಟಿನ್ಯೂ ಸರ್ 3-4 ಇಯರ್ಸ್ 4 ಎಕರೆ ಹಾಕಿದ್ದೀನಿ ಸರ್. ಹೇಗೆ ಹಾರಕ ಹಾಕಂದ್ರೆ ತಾವು ಬೀಜದ ವ್ಯವಸ್ಥೆಯನ್ನು ಹೇಗೆ ಮಾಡ್ಕೊಂಡ್ರಿ, ಮತ್ತೆ ಹೇಗೆ ಬೇಸಾಯ ಪ್ರಾರಂಭ ಮಾಡಿದ್ರಿ ಅದನ್ನ? ಸರ್ ನಾವು ಈಗ ಗಂಗಾವತಿ ಕೆವಿಕೆದೊಳಗೆ ನಮಗ್ ಬಂದು ಅವರೇ ಫೋರ್ಸ್ ಮಾಡಿದ್ರು ಸರ್, ನಮ್ಗೆ ಬಿತ್ತರಿ ನೀವ್ ಅಂತಂದೇಳಿ ಅವರೇ ಬೀಜ ಕೊಡ್ತಿದ್ರು ಕೆವಿಕೆದೊಳಗ. ನಾವು ಅವ್ರು ಪ್ರಪ್ರಥಮ ಬಾರಿಗೆ 1 ಎಕರೆ ಹಾಕಂದ್ರೆ ಇಲ್ಲರಿ ನಾನು ಒಂದ್ಸರಿ ಏನಾರ ಎಕರೆ ಇಲ್ಲ 4 ಎಕರೆ ಹಾಕ್ತೇನೆ ಅಂತಂದ್ರೆ ಹಾಕಿನಿ ಸರ್. ಆವಾಗ ನನಗ ಒಂದ್ ಸ್ವಲ್ಪ ಫಸ್ಟ್ಗೆ ಏನ ಅನುಭವ ಇದ್ದಿದ್ರು ಸರ್. ಫಲಪ್ರಥಮ ಬೆಳೆ ಅಲ್ಲ ಸರ್. ನಾನು ಮಾರ್ಕೆಟಿಂಗ್ ಬಹಳ ದಂಗ್ ಆಗಿದ್ದೀನಿ ಸರ್. ಇಳುವರಿ ಏನು ಚೆನ್ನಾಗಿ ಬಂತ ಸರ್. ಒಂದ್ ಎಕರೆಕ್ ಹದಿನೈದು ಕ್ವಿಂಟಲ್ ಬಂದಿದೆ ಸರ್. ಅವಾಗ 2017 ಒಂದ್ ಎಕರೆ ಹದಿನೈದು ಕ್ವಿಂಟಲ್ ಬಂದಿದೆ ಸರ್. ಅದ ಮಾರ್ಕೆಟಿಂಗ್ ಸರ್ ಅವಾಗ ನನಗ ಬಹಳ ಪ್ರಾಬ್ಲಮ್ ಆಗ್ತದೆ ಸರ್. ನಾನು ಬೆಂಗಳೂರು ಸಿರಿಧಾನ್ಯ ಮೇಲೆ ಕೂಗಿದ್ದೆ. ಅಲ್ಲಿ ಒಂದ್ 60 ದಿನ ಕಾಂಟ್ಯಾಕ್ಟ್ ಮಾಡಿದ್ನಿ ಸರ್ ಅವಾಗ ಬೆಂಗಳೂರಲ್ಲಿ. ಮತ್ತೆ ಒಳ್ಳೆ ನಮ್ಗ ಒಬ್ರು ಸಿಕ್ಕರು ಸರ್, ಸಿದ್ದರಾಮಪ್ಪ ಅವರು ಅಂತಂದು ಹೇಳಿ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಅವ್ರದೇ ಮಿಲೆಟ್ ಸರ್. ಅವಾಗಿಂದ ಇಲ್ಲಿವರೆಗಿನ ಕಂಪ್ಲೀಟ್ ಅವ್ರಿಗೆ ಕೊಡ್ತೀವಿ ಸರ್. ಮಾಲಾವು ಹೇಗೆ ಇಳುವರಿ ಅಂದ್ರೆ ಹೆಚ್ಚು ಎಷ್ಟು ಒಂದ್ ಎಕರೆಗೆ ಎಷ್ಟು ಇಳುವರಿನ ಪಡಿತದಿರ್ತಾವ ಸರ್? ಅದು ಮಳೆ ಮೇಲೆ ಡಿಪೆಂಡ್ ಸರ್. ನಾವು ಆರ್ಕ ಬಿತ್ತನೆ ಮಾಡಿ ಸರ್ ಒಂದ್ 20 ದಿನದೊಳಗೆ ಕಳೆ ತೆಗ್ದಿರ್ತಾರ. ಕಳೆ ತೆಗಿಸಿ ಆ ನಂತರ ನಮ್ಗ ತೆನೆ ಬಿಡೋ ಟೈಮ್ದಾಗ ಮಳೆ ಇರ್ತಪ್ಪ ಸರ್ ಇಳುವರಿ ಎಕರೆಗೆ 15 ಕ್ವಿಂಟಲ್ ಬರ್ತಾರ. ಅದು ತೆನೆ ಬಿಡೋ ಟೈಮ್ದಲ್ಲಿ ಮಳೆ ಆಗ್ಬೇಕಂತೀರ ನೀವು? ಹೌದ್ ಸರ್, ತೆನೆ ಬಿಡೋ ಟೈಮ್ ಅದು ಒಡಿ ಬರೋ ಟೈಮ್ ದಾಗ ಮಳೆ ಆಗ್ಬೇಕು. ಮಳೆ ಆಗ್ಲಿಲ್ಲ ಅಂದ್ರೆ ಇಳುವರಿ ಕುಂಟಿತಾರ ಸರ್. ಅವಾಗ ಮಿನಿಮಮ್ ಎಕರೆಗೆ 5-6 ಅಂತ ಸಾವಿರ್ತಾರ. ಅವಾಗ ಪ್ರೆಸೆಂಟ್ 13 ನಂಗೆ 2.5 ಸಿಕ್ಕಿರ್ತಾರ ಒಂದ್ ಕ್ವಿಂಟಲ್ ಗೆ. ಇವಾಗ 3,300, 3,200 ಈ ಪ್ರೆಸೆಂಟ್ ಇವಾಗ ಸರ್. ಹೇಗೆ ಹಾರಕ ಬೆಳೆ ನೀರ್ ಬಾಳ ಬೇಕಂತೀರ ಅಥವಾ ಮಳೆ ಕಡಿಮೆ ಆದ್ರೂ ಬೆಳೀತಾ ಹೇಗೆ ಸರ್? ಅದು ನೀರು ಬಹಳ ಅವಶ್ಯಕತೆ ಇಲ್ಲ ಸರ್. ಒಂದ್ ಮೀಡಿಯಂ ಮಳೆ ಆದ್ರೆ ಓಕೆ ಸರ್. ಅದು ಹೇಗೆ ಬಿತ್ತುವಾಗ ಚೆನ್ನಾಗಿ ಹಸಿರ್ಬೇಕು. ಬಿತ್ತುವಾಗ ಚೆನ್ನಾಗಿ ಹಸಿರ್ಬೇಕು ಸರ್. ಬಿತ್ತನೆ ಒಳಗಡೆ ಅದ್ರ ರೈತರದ ಸ್ವಲ್ಪ ಇದಿದೆ ಸರ್, ಆ ಟೆಕ್ನಿಕ್ ಮೇಲೆ ಬಿತ್ತಬೇಕು ಸರ್. ಬಹಳ ಒಳಕನ ಆಗ್ಬಾರ್ದು, ಬಹಳ ಮ್ಯಾಕನ ಆಗ್ಬಿಡ್ತಾರ. ಬೀಜ ಬಹಳ ಸಣ್ಣ ಇರುತ್ತೆ ಅದು. ಹೌದ್ ಸರ್, ನೆಲಕಿನ ಸ್ವಲ್ಪ ಇದು ಇರ್ತಲ್ಲ ಸರ್. ಹಂಗಾಗಿ ಅದನ್ನ ಏನ್ ಮಾಡ್ಕಂದ್ರೆ ಸರ್, 3-2.5 ಇಂಚಿನ ಒಳಗೆ ಬಿತ್ಬೇಕು ಸರ್. ಅಂದ್ರೆ ಬಹಳ ಆಳ ಹೋತಂದ್ರೆ ಮೊಳಕೆ ಬರೋದಿಲ್ಲ. ಬರಗಲ್ಲ ಸರ್, ಯಾಕಂದ್ರೆ ಮತ್ತೆ ಅದ ಸುತ್ತು ಥಿಕ್ನೆಸ್ ಕಮ್ಮಿ ಇರ್ತಲ್ಲ ಸರ್, ಅಲ್ಲೇ ಒಳಗೆ ಕರೆಗೆ ಬಿಡ್ತಾರ. ಅದು ನೀವ್ ಹೇಗೆ ಕೂರಿಗಿಂದ ಬಿತ್ತನೆ ಮಾಡ್ತೀರಾ, ಎತ್ತಿನ ಕೂರಿಗಿಂದ ಸರ್? ಇಲ್ಲ, ಟ್ರ್ಯಾಕ್ಟರ್ ಚಾಲ್ತಿ ಸರ್. ನಾವ್ ಅದಕ್ಕಿಂತ ಅದಕ್ಕೋಸ್ಕರನ ಇಲ್ಲೊಬ್ರು ಒಂದ್ ನಮ್ ಗಾಣಿಯರ್ ಶಣಪ್ಪ ಅವರು ಅಂತಾನೆ ಅವ್ರು ಟ್ರ್ಯಾಕ್ಟರ್ ಇರ್ತಾರ, ಅದಕ್ಕಿಂತ ಸೆಟ್ಟಿಂಗ್ ಮಾಡಿದ್ವಿ ಸರ್ ಅದನ್ನ. ಅವ್ರ ಕೂರಿಗೆ ಈಗ ಆರ್ಕ ಬಿತ್ತಕ್ಕಂತ ಸ್ಪೆಷಲ್ ನಾವೇ ಒಂದ್ ಪ್ಲೇಟ್ ಮಾಡ್ತೀವಂದು ರಬ್ಬರ್ ಚಾಲ್ತಿರ ಸರ್. ಅದನ್ನ ರಬ್ಬರ್ ಚಾಲ್ತಿ ನಾವೇ ಒಂದ್ ಸೆಟ್ಟಿಂಗ್ ಮಾಡ್ಕೊಂಡು ನಾವೇ ಮಾಡಕತ್ತೀವಿ ಸರ್. ಹೇಗೆ ಬಿತ್ತನೆ ಮಾಡುವಾಗ ಗೊಬ್ಬರ ಅದು ಹಾಕ್ತೀರಾ ಅಥವಾ ಏನಾದ್ರು ರಾಸಾಯನಿಕ ಗೊಬ್ಬರ ಹೇಗೆ ಸಾವಯವನ ಮಾಡ್ತಾ ಇದ್ದಿರ್ತಾವ ಸರ್? ನಾವು ಪಕ್ಕ ಸಾವಯವ ಸರ್, ಬಿತ್ತನೆ ಮಾಡ್ತೇವೆ, ಏನು ಮಾಡಲ್ಲ ಸರ್. ಆಮೇಲೆ ಏನು ಕೊಡಂಗಿಲ್ಲ, ಎರೆಹುಳ ಗೊಬ್ಬರ ಕೊಟ್ಟಿವಿ ಸರ್. ಆ ನಂತರ ನಾವು ಗಡ್ಡಿ ಹೊಡೆಯ ಸರ್, ಎಡೆ ಹೊಡೆಯಾಗ ಮುಂದ ಒಂದ್ 21 ಎಕರೆಕ್ ಒಂದ್ 10 ಕಿಲ ಗಡ್ಡಿ ಹಿಂಗೆ ಎರೆಹುಳ ಗೊಬ್ಬರ ಬಿಡ್ತೀವಿ ಸರ್. ಹಂಗಾಗಿ ಸರ್ ಇನ್ನೊಂದು ಇತ್ತೀಚಿನ ದಿನಮಾನದ ಲೇಬರ್ ಚಾರ್ಜ್ ಜಾಸ್ತಿ ಆಗ್ಬಿಡ್ತಾರೆ. ಈಗ ನಮ್ಗದು ವರ್ಕೌಟ್ ಅನಿಸ್ತಾ ಇಲ್ಲ. ಹೇಗೆ ಇದನ್ನ ಬಿತ್ತಿದ ಮೇಲೆ ಇದ್ರಲ್ಲಿ ಮತ್ತೆ ಬೇರೆ ಏನೇನು ಕಳೆ ಕೆಲಸ ತೆಗೆಯುದು, ಅಂತರ್ಬೇಸಾಯ ಮಾಡ್ತೀರಾ ಅಥವಾ ಏನ್ ಮಾಡ್ತೀರಿ, ಏನೇನ್ ಕೆಲಸ ಮಾಡ್ತೀರಾ? ಅದರಲ್ಲಿ ನಾವು ನಡುಗೆ ಎಡೆ ಕುಂಟಿ ಹೊಡಿತೀವಿ ಸರ್, 15 ದಿನ ಪಡೆದು ಬಿಡ್ತೀವಿ ಸರ್. ಆ ನಂತರ 15 ದಿನ ಕೊಡದು ಮತ್ತೆ ಕಳೆ ತೆಗಿತೀವಿ ಸರ್. ಕಳೆ ತೆಗಿಸಿ ಅದಾದ ನಂತರ ಮತ್ತೆ ಕಳೆ ತೆಗಿಸಿ ಮತ್ತೆ ನೆಕ್ಸ್ಟ್ ಎರೆಹುಳ ಗೊಬ್ಬರ ಹೋಗಿ ಮತ್ತೆ ಗಂಟೆ ಗಡ್ಡಿ ಹೊಡ್ತೀವಿ ಸರ್. ಎಡೆ ಕುಂಟೆ ಹೊಡೆದಿ ಮತ್ತೆ ಆ ನಂತರ ಮತ್ತೆ ಒಂದ್ ಕಳೆ ತಗೊಂಡು 3 ಸಲ ಕಳೆ ತೆಗಿಸ್ಬೇಕು ಸರ್. 3 ಸಲ ಕಳೆ ತೆಗಿಸ್ಬೇಕು, 2 ಸಲ ಕುಂಟಿ ಹೊಡಿತೀರಿ? ಇಲ್ಲ ಸರ್, 4 ಸಲ ಹೊಡಿತೀವಿ ಸರ್. 4 ಸಲ ಕುಂಟಿ ಹಾಕ್ತೀರಿ? ಟೈಮ್ ಸಿಕ್ಕಂದ್ರೆ ಲೇಬರ್ ಚಾರ್ಜ್ ಇದು ಕಳೆ ತೆಗಿಸಕ್ ಜಾಸ್ತಿ ಹೋಗುತ್ತಲ್ಲ ಸರ್. ಅದ್ರ ಸಲ ಕುಂಟಿ ಹಾಕ್ಬಿಡೋದು? ಅದ್ರ ಸಲ ಕುಂಟಿ ಹಾಕಿ ಸರ್ ಅಂದ್ರೆ ಸ್ವಲ್ಪ 8 ಕಾಳು 4 ಕಾಳು ಸರ್. ಈ ಸರ 4 ಎಕರೆನ ಮೇಂಟೈನ್ ಮಾಡಿದ್ರೆ ಸರ್ ನಾವು ಕಳೆ ಫಸ್ಟ್ ಇಯರ್ಸ್ ಒಂದು 30,000 ಕೊಟ್ಟಿನಿ ಸರ್. ನೆಕ್ಸ್ಟ್ ಇಯರ್ಸ್ ನಾವೇ ತಕ್ಕೊಂಬಿಟ್ಟು ಮನಿಯರ್ ಸರ್. ದಿನಸವ ಮೇಲೆ ಮನಿಯರ್ ಮಾಡಿದ್ರೆ ಜಾಸ್ತಿ ಲಾಭ ಇಟ್ ಮಾಡ್ತಾರ. ಅದ ಈಗ ತಾವು ಹೇಳಿದ್ರು ಈಗ ಬಿತ್ತನೆ ಆದ್ಮೇಲೆ ಅದಕ್ಕೆ ಮುಂದೆ ಎರೆಗೊಬ್ಬರ ಹಾಕ್ತೀರಿ, ಒಂದ್ 4 ಸಲ ಕುಂಟೆ ಹೊಡಿತೀರಿ, ಕಳೆ ಎಲ್ಲ ಮಾಡ್ತೀರಿ, ಮುಂದೆ ಅದ್ರಲ್ಲಿ ಏನಾದ್ರು ಸಮಸ್ಯೆಗಳು ಬಂತ ನಿಮಗೆ ರೋಗ? ಅದು ಸರ್ ರೋಗ ಏನಿಲ್ಲ, ಅದಕ್ಕೆ ಒಂದ್ ಇನ್ನೊ ಒಂದ್ಸರ ಬ್ಲಾಕ್ ಟೈಪ್ ಬರ್ತಾರ ಅಲ್ಲೆಲ್ಲ ಸುಟ್ಟು ಕೊಳ್ಳೆ ರೋಗ ಅಂತಂದ ಹೇಳಿ. ಅದ ಅತಿಹೆಚ್ಚುವಾಗಿ ಮಳೆ ಆದ್ರೂ ಬರ್ತಾರ. ಅದ ಇಲ್ಲಾಂದ್ರೆ ಅದ ಬರಕ್ ಚಾನ್ಸಸ್ ಹೇಳ್ತಾರ. ಮುಂದೆ ತೆನೆ ಅದು ಆದ್ಮೇಲೆ ರಾಶಿ ಮಾಡೋದು ಹೇಗ್ ಮಾಡ್ತೀರಿ ಮತ್ತ ಅದನ್ನ? ಸರ್ ಅದನ್ನ ಕೊಯ್ತೀವಿ ಸರ್, ಲೇಬರ್ ಹಚ್ಚಿ ಫುಲ್ ಕೊಯ್ದ ಲೇಬರ್ ಹಚ್ಚಿ ಕೊಯ್ತಾರ. ಒಬ್ಬೊಬ್ರು ಟ್ರ್ಯಾಕ್ಟರಿ ಇರ್ತಲ್ಲ, ಟ್ರ್ಯಾಕ್ಟರ್ ಹೊಡೆದು ನೆಲ್ ರಾಜ್ಯ ಮಾಡ್ತಾರ. ಆ ತರ ಆ ಟೈಪ್ ಮಾಡ್ತಾರ ಸರ್. ನಮ್ಮ ಮನಿ ಮಿಷನ್ ಅದ ಸರ್, ನಾನ್ ಡೈರೆಕ್ಟ್ ಆಗಿ ಅದನ್ನ ಮಣಿಸಿ ಮನಿ ಮಿಷನ್ ಗೆ ಹಾಕ್ಬಿಡ್ತೇನೆ ಸರ್. ಅಂದ್ರೆ ಅದು ಹುಲ್ಲು ಕೊಯ್ದು ಮುಂದೆ ತೆನೆಗಳನ್ನ ಇದ್ ಮಾಡ್ಕೋತಾರ, ಅದನ್ನ ಮಷಿನ್ ಗೆ ಹಾಕ್ಬಿಡ್ತೀರಿ, ಹೇಗ್ ಮಾಡ್ತೀರಿ? ಎಲ್ಲ ಅದ ಸಣ್ಣ ಸಣ್ಣ ತೆನೆ ಇರ್ತೀರಿ, ಅಟ್ಲೀಸ್ಟ್ ಒಂದ್ 3 ಇಂಚ್ ಕೂಡ ಇರಲ್ಲ, 3-4 ಇಂಚ್ ಇರ್ತಾರ. ಅದು ಮೈ ತುಂಬಾ ತೆನೆ ಇರ್ತಾರ. ಅದು ಹುಲ್ಲೇನ್ ಇರ್ತಲ್ಲ ಸರ್, ಹುಲ್ಲೇನ್ ತುಂಬಾನೇ ತೆನೆ ಇರುತ್ತೆ. ಅದನ್ನ ನಾವು ಮಷಿನ್ ಹಾಕೊಂಡ್ ರಾಶಿ ಮಾಡ್ತೀವಿ, ನಾವು ಟ್ರ್ಯಾಕ್ಟರ್ ಸುತ್ತಿ ಬೇಕಂದ್ರೆ ತೆಗೆದೋಗ್ಬೇಕು ಸರ್. ಹುಲ್ಲನ್ನ ಡೈರೆಕ್ಟ್ ಮಷಿನ್ ಹಾಕ್ಬಿಡ್ತೀರಿ? ಹುಲ್ಲನ್ನ ಡೈರೆಕ್ಟ್ ಮಷಿನ್ ಹಾಕ್ತಾರ. ಮತ್ತೆ ಮಷಿನ್ ಏನ ಇರ್ಲಿಲ್ಲ ಅಂತಪ್ಪ ಅಂದ್ರೆ ಅವ್ರು ಚಾಪೆ ಹಾಕ್ತಾರ, ಅಳಿಚಿ ಲಾಸ್ತಿ ಬರ್ಕನ ಅದನ್ನ ಟ್ರ್ಯಾಕ್ಟರ್ ಸುತ್ತಾರೆ, ಸುತ್ತ ಹುಲ್ ತೆಗೆದು ಹೊಡ್ಬಿಟ್ರೆ ಬುಡಕ್ಕೆ ಕಾಳು ಬಿಡ್ತಾರ. ಹೇಗೆ ಇದನ್ನ ರಾಶಿಯನ್ನ ಮಾಡಿದ್ಮೇಲೆ ತಾವು ಯಾವ ರೀತಿ ಸಂಗ್ರಹಣೆ ಮಾಡ್ಬೇಕು, ಚೀಲಗಳನ್ನ ಎಷ್ಟು ಕೆಜಿ ಚೀಲಗಳು ತುಂಬ್ತೀರಿ ಇದನ್ನ, ಮತ್ತೆ ಇದನ್ನ ಕ್ಲೀನ್ ಮಾಡ್ಬೇಕಲ್ಲ, ಹೇಗ್ ಕ್ಲೀನಿಂಗ್ ಅದು ಮಾಡ್ಕೋತೀರಿ ಸರ್? ಕ್ಲೀನಿಂಗ್ ಎಲ್ಲ ನಮ್ಮ ಮಷಿನ್ ಎಲ್ಲ ಕ್ಲೀನಿಂಗ್, ಯಾಕಂದ್ರೆ ಜೇಡಿ ಇತ್ತು ಸರ್, ನಮ್ಮ ರಾಶಿ ಮಷಿನ್ ಸರ್. ನಮ್ಗೆ ರಾಶಿ ಮಾಡೋದೇನು ಪ್ರಾಬ್ಲಮ್ ಅನಿಸಿಲ್ಲ ನಂಗ. ಈಗ ನಮ್ದು ಈಗ ಅದನ್ನ ಜೋಳ ಜೇಡಿ ಆಗ್ಬಿಡ್ತ ಸರ್ ಮೇಲೆ ಬುಡಕ್ ಅದಕ್ಕಿಂತ ಒಂದ್ ಸಣ್ಣ ಜೇಡಿ ಇರುತ್ತೆ ಸರ್, ಅದೆಲ್ಲ ಮಣ್ಣು ಇಳಿದು ಹೋಗ್ಬಿಡುತ್ತೆ. ಈಗ ಇದ ಮೆಟ್ರಲ್ ರಾ ಮೆಟ್ರಲ್ ಒಳಗಂದ್ರೆ ಏನೋ ಹಳ್ಳ ಕಲ್ಲು ಏನೋ ಬರಂಗಿಲ್ಲ ಸರ್, ಡೈರೆಕ್ಟ್ ನಾವು ಮಿಷನ್ ಹಾಕಿ ಸೀದಾ ಚೀಲ ಇಡ್ಬಿಡ್ತೇವೆ ಸರ್. ಈಗ ಹಾರ್ಕ ಬರತ್ತಲ್ಲ, ನೀವು ಹಾರ್ಕ ಬೆಳೆದ್ಮೇಲೆ ಅದನ್ನ ಹೇಗೆ ಸಂಗ್ರಹಣೆ ಮಾಡಿರ್ತೀರಿ, ಎಷ್ಟ್ ದಿವಸವರೆಗೆ ಸಂಗ್ರಹಣೆ ಮಾಡಿ ಇಡಬಹುದು, ಹುಳಗಳಾಗೋದಿಲ್ವಾ ಸರ್? ಅದು ನೀವು 10 ವರ್ಷ ಬಿಟ್ಟರು ಹುಳ ಆಗಂಗಿಲ್ಲ ಸರ್, ಹುಳ ಆಗಲ್ಲ, ಒಟ್ಟ ಆಗಕ್ ಚಾನ್ಸಸ್ ಇಲ್ಲ ಸರ್. ಅದು ಹೇಗೆ ಮತ್ತೆ ನೀವು ಮನಿಗೆ ಉಪಯೋಗ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ, ಅಕ್ಕಿ ಮಾಡಿಸ್ತಾರೆ, ಹೇಗ್ ಮಾಡ್ತೀರಿ ಎಲ್ಲಿ ಮತ್ತೆ ಸರ್? ಈಗ ಅದೇ ಹೇಳಿದ್ನಲ್ರಿ, ನಮ್ದು ಅಲ್ಲಿ ಮಿಲ್ ಇದೆ ನಮ್ಮೊಬ್ರದ್ದು ಅಂತಂದೇಳಿ, ಅಲ್ಲಿಗೆ ಅವ್ರಿಗೆ ಹಾಕಿ ಕಳಿಸ್ಬೋದ ಸರ್, ಅವರೇ ನಮ್ಗೆ ಅಕ್ಕಿ ಹಾಕಿ ಕಳಿಸ್ಬಿಡ್ತಾರೆ ಸರ್. ಅಕ್ಕಿ ಹಾಕಿ ಕೊಡ್ತಾರೆ, ಎಷ್ಟು 1 ಕ್ವಿಂಟಾಲನ್ನ ಮಿಲ್ಲಿಗೆ ಹಾಕಿದ್ರೆ ಎಷ್ಟು ಅಕ್ಕಿ ಬರುತ್ತೆ ಇದು ಹಾರ್ಕ? 1 ಕ್ವಿಂಟಾಲ್ ಅಕ್ಕಿ ಇರ್ತ ಸರ್, ಮಿನಿಮಮ್ 45 ರಿಂದ 46 ಕೆಜಿ ಬರ್ಬೋದು ಸರ್ ಅಷ್ಟೇ. ಹ್ಮ್ ಸರ್, ಅದು ಉಳಿದದ್ದೆಲ್ಲ ಹೊಟ್ಟು ದನಗಳಿಗೆ ಉಪಯೋಗ ಮಾಡ್ತಾರೆ, 60 ಕೆಜಿ ಅಷ್ಟು ಹೊಟ್ಟು. ಇಲ್ಲ ಸರ್, ದನಗಳಿಗೆ ನಾವು ತಂದಿಲ್ಲ ಸರ್, ಅದು ಯಾಕಂದ್ರ ಇಲ್ಲಿದ್ದ 100 ಕಿಲೋಮೀಟರ್ ದೂರ ಐತೆ ಸರ್ ಅದು. ಹ್ಮ್, ಅಲ್ಲೇ ಬಿಟ್ಟು ಬಿಡ್ತಾರೆ ಅವ್ರೆಲ್ಲ. ದನಗಳೇ ತಿನ್ನಷ್ಟು ಏನು ಉಳ್ಕೊಂಡಿಲ್ಲ ಸರ್ ಅವ್ರಾಗ, ಅದ್ರಲ್ಲಿ ಏನೋ ಅಷ್ಟು ಪೋಷಕಾಂಶ ಇರಲ್ಲ. ಇಲ್ಲ ಪೋಷಕಾಂಶ ಸರ್, ದನಕ್ಕೆ ಡೈಜೆಷನ್ ಆಗಲ್ಲ ಸರ್, ಸಿಪ್ಪಿದ್ದೆ ಅದು ಕಾಳಿನ ಮೇಳದ ಬಿರುಸಿರುತ್ತೆ ಬಾಳ ಅದು. ಹಾ, ಬಿರುಸಿರುತ್ತೆ ಸರ್. ಹಂಗಾಗಿ ಅದನ್ನ ಏನೋ ತಂದಿಲ್ಲ ಸರ್. ಈಗ ಗೋಧಿ ಹೂ ಬಿರತ್ತಲ್ಲ, ಹೂ ದನಗಳ ತಿನ್ನೋದಿಲ್ಲ ಅಷ್ಟು ಬಾಳ ಅಷ್ಟು ಅದನ್ನ. ಈಗ ಗೋಧಿ ಹೂವಿಗಿಂತ ಮತ್ತೆ ಬಿರುಸಿರ್ತಾರ ಅದು, ಅಷ್ಟು ಬಿರುಸಿರ್ತದ. ಹೌದ್ ಸರ್. ಮತ್ತೆ ಇದನ್ನ ಹುಲ್ಲು ಅದು ಏನಾದ್ರೂ ದನಗಳಿಗೆ ಹಾಕ್ಬೋದಾ? ಹುಲ್ಲು ಹಂಗೆ ಹುಲ್ಲು ಹಾಕ್ಬೋದು ಸರ್. ಹುಲ್ಲು ಹಾಕ್ಬೋದು. ಹುಲ್ಲು ಹಾಕ್ಬೋದು ಸರ್. ನಾವು ಮಾರ್ಕೆಟಿಂಗ್ ಮಾಡಿದೀವಿ, ನಮ್ ದನಕ್ಕ ತಿನ್ಸಿದ್ವಿ ಸರ್. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಅದನ್ನ ಜಾಸ್ತಿ ನಮ್ಮ ಹೊದ ತಿಂದು ತಿಂದು ಬೇಸರ ಆಗಿ ತಿನ್ಬೋದು ಸರ್. ಇತ್ತೀಚೆಗೆ ಹೊಲಕಾಯಿ ಹಂಗ ವಾಪಸ್ ಹೊಲಕಾಯಿ ನೇಗಿಲು ಹೊಡ್ಬಿಡ್ತೀವಿ ಸರ್. ನೇಗಿಲು ಹೊಡ್ಬಿಡ್ತೀರಿ? ಹ್ಮ್ ಸರ್, ಹೊಲಕ್ಕೆ ಹೊಲ ತುಂಬ ಹೋಗ್ತೀವ್ರಿ. ಹ್ಮ್, ಹೋಗಿ ನೇಗಿಲು ಹೊಡು, ಅಲ್ಲ ವಾಪಸ್ ಹೊಲಕಾಯಿ ಗೊಬ್ಬರ ಮಾಡ್ಬಿಡ್ತೀವಿ ಸರ್. ಈಗ ತಾವು ಅಷ್ಟಿ ಕಡಿಮೆ ಅಂದ್ರೆ ಎಷ್ಟು ಇಳುವರಿ ಬಂತು ತಮ್ದು? ಜಾಸ್ತಿ ಇಳುವರಿ ಪರ 1 ಎಕರೆಗೆ ಎಷ್ಟು ತೆಗೆದು ಇಳುವರಿಯನ್ನ ಸರ್? 1 ಎಕರೆಗೆ ನಮ್ದು 2018 ಒಳಗೆ ಕುಂಟಿದೆ ಸರ್ ನಮ್ದು ಇಳುವರಿ. ಹ್ಮ್, ಅವಾಗ 17 ಚೆನ್ನಾಗಿರ್ತಾರ, 18 ಬರಗಾಲ ಬಂತಲ್ ಸರ್. ಹೌದು, ಮಳೆ ಆಗ್ಲಿಲ್ಲ. ಹ್ಮ್ ಸರ್, ಅವಾಗ ಎಕರೆಗೆ 6 ಕ್ವಿಂಟಲ್ ಬಂದಿದೆ ನೋಡಿ ಸರ್. ಒಟ್ಟ ನಮ್ದು ಬಿತ್ತಿದ ಮೇಲೆ ಒಂದೇ ಸರ ಮಳೆ ಆಗಿತ್ತು ಸರ್. ಹ್ಮ್, 17 ಎಷ್ಟು ಬಂತು? 17 14 ಕ್ವಿಂಟಲ್ 15 ಕ್ವಿಂಟಲ್ ಬಂದಿದೆ ಸರ್ 1 ಎಕರೆಗೆ. ಹ್ಮ್ ಸರ್, ಅಷ್ಟು ಇಳುವರಿ ಬರುತ್ತೆ ಬರ್ತಾರೆ. ನಿಮ್ ಭಾಗದಲ್ಲಿ ರೈತರು ಎಷ್ಟು ತೆಗ್ದಾರೆ ಚೆನ್ನಾಗಿ ನೀರ, ಏನಾದ್ರು ನೀರ್ ಇದ್ರೆ ಅನುಕೂಲತೆ ಇದ್ರೆ ಹಾಸಿ ಆತರ ಮಾಡ್ಕೊಳ್ಳಿ ಸರ್? ನೀರಾವರಿಗೆ ಫೇಲ್ ಆಗುತ್ತೆ ಸರ್. ನೀರಾವರಿ ಹೆಂಗ್ ಫೇಲ್ ಆಗುತ್ತೆ ಅಂದ್ರೆ ಸರ್, ನೀರಾವರಿ ನೀರ್ ಹಾಕಿದ್ರೆ ಅಕ್ಕಿ ಈಡು ಬರಲ್ಲ ಸರ್, ಮುಚ್ಚಾಗತ್ತೆ ಸರ್ ಅದು. ಜಾಸ್ತಿ ಎತ್ತಾನೆ ಹೊರಭೂಮಿ ಹಾಕದಲ್ಲ ಸರ್ ಅದನ್ನ. ಈಗ ತಾವು ಹಾರಕವನ್ನ ಬೆಳೆದು ಅಕ್ಕಿಯನ್ನ ಮಾಡಿ ಮನೆಯಲ್ಲಿ ಬಳಸ್ತಾ ಇದ್ದೀರಿ ಹಾರಕದ ಅಕ್ಕಿಯನ್ನ, ಏನೇನ್ ಮಾಡ್ತೀರಿ ಅದು ಹಾರಕದಿಂದ ಸರ್? ನಾವು ಹಾರಕದ ಅನ್ನ ಮಾಡ್ತೀವಿ ಸರ್, ಹಾರಕದ ಪಾಯಸ ಮಾಡ್ತೀವಿ, ಹಾರ್ಕಿದ್ ರೊಟ್ಟಿ ಮಾಡ್ತೀವಿ ಸರ್. ಹಿಟ್ಟು ಅಂದ್ರೆ ಹಿಟ್ಟು ಮಾಡಿಸಿ? ಹೌದು ಸರ್, ಹಿಟ್ಟು. ಈಗ ಜೋಳದ ರೊಟ್ಟಿ ಹೆಂಗ್ ಮಾಡ್ತೀವಿ ಸರ್, ಅದೇ ಟೈಪ್ ಹಾರ್ಕದ ರೊಟ್ಟಿ ಮಾಡ್ತೀವಿ. ಮತ್ತೆ ಹಾರ್ಕದ ಸರ ಪಾಯಸನ ಮಾಡ್ಬೋದು. ಮತ್ತೆ ಊಟ್ರಿ ಸರ್ ಹಾರ್ಕನ, ಈಗ ಜೀನಿ ಅಂತ ಮಾಡ್ತಿಲ್ಲ ಸರ್? ಜೀನಿ, ಹೌದು. ಆ ಜೀನಿ ಟೈಪ್ ನಾವಲ್ಲೇ ಅವಾಗ 17 ಮಾಡಿದೀವಿ ಸರ್. ನಾವು ಜೀನಿ ಬಂದಿದೆ ಅಂದ್ರೆ ಅದನ್ನೇನು ಹುರಿದು ಪುಡಿ ಮಾಡ್ತಾರೆ, ಹಿಟ್ಟು ಮಾಡಿಸ್ತೀರಿ? ಹೌದ್ ಸರ್. ಈಗ ಎಲ್ಲಾ ಸಿರಿಧಾನ್ಯನ ಏನ್ ಮಾಡ್ತೀವಿ ಸರ್, ಆರ್ಕ ಕೊರ್ಲೆ ಬರಗ ಸಾಮೆ ಎಲ್ಲದ 700 ಗ್ರಾಮ್ ತಗೊಂತೀವಿ ಸರ್. ತಗೊಂಡು ಅದನ್ನ ಫ್ರೈ ಮಾಡ್ತೀವಿ ಸರ್, ಹುರಿತೀವಿ. ಜೀನಿ ರಿಯಾಕ್ಷನ್ ಬರ್ಲಿ, ಇಲ್ಲಿ ಮನೆಯಾಗಾರ ಮಿಕ್ಸಿ ಹಾಕಿ ನಾವು ಪೌಡರ್ ಮಾಡ್ಕೊಂತೀವಿ ಸರ್. ಪೌಡರ್ ಮಾಡ್ಕೊಂಡು ಹಾಲಲ್ಲಿ ಅಥವಾ ಪಾಯಸ ಟೈಪ್ ಮಾಡ್ಕೊಂಡು ಕುಡಿದು? ಇಲ್ಲ ಸರ್, ಅದನ್ನೇ ಹಾಲಲ್ಲಿ ಸರ್, ನೀರಲ್ಲ ರೈಟ್ ಸರ್, ನೀರ ಹಚ್ಚಿ ಬೆಲ್ಲ ಹಾಕ್ಯಂತ ಸರ್ ಗಂಜಿ ಟೈಪ್ ಮಾಡ್ಬಿಡೋದು ಸರ್. ಏನ್ ಅನ್ಸದ, ಸುಮಾರು 2-3 ವರ್ಷದಿಂದ ತಾವು ಹಾರ್ಕ ಊಟ ಮಾಡಾಕತ್ತೀರಿ, ಏನ್ ಅನ್ಸದ್ ನಿಮ್ಗೆ? ಇದು ಹ್ಯುಮಿಡಿಟಿ ಪವರ್ ಜಾಸ್ತಿ ಆಗುತ್ತೆ ಸರ್, ಎನರ್ಜಿ ಪವರ್ ಅಂದ್ರೆ ಫುಲ್ ಇರುತ್ತೆ ಸರ್. ಮನುಷ್ಯ ಆಯಾಸ ಏನಲ್ಲ, ಈಗ ಮನುಷ್ಯ ನಿಶಕ್ತಿಗೆ ಬಿದ್ದಿರ್ತಾನ ಸರ್. ಇನ್ನೊಂದು ಈ ಫುಡ್ ಇನ್ನೊಳಗೆ ಏನಿಲ್ಲ ಸರ್, ಈಗ ಯಾಕಂದ್ರೆ ಆಕ್ಚುಲಿ ಇನ್ನು ಬರ್ದಾ ಆಡ್ಮೇಟ್ ಎಲ್ಲ ಸಿರಿಧಾನ್ಯ ಮಾಡ್ಕೊಂತ ಹೋಗ್ತಾರೆ. ಆದ್ರೆ ಸರ್ ಅದನ್ನ ಒಂದ್ ಸ್ವಲ್ಪ ಇದಕ್ಕೆ ಒಂದ್ಗಣಕ್ಕ ಟೈಮ್ ಬೇಕು ಸರ್ ಜನರಿಗೆ. ಅಂದ್ರೆ ಸ್ಟಾರ್ಟಿಂಗ್ ತಿನ್ನಕಾದ್ರೆ ಸ್ವಲ್ಪ ಮುಜುಗುರ ಆಗತ್ತ, ಅದನ್ನ ಏನಾದ್ರು ಬಿರುಸು ಅನಿಸ್ತ ಹೇಗೆ? ಈಗ ನಮ್ಗೆ ಆ ಟೈಪ್ ಏನಂತಿಲ್ಲ ಸರ್, ಇಲ್ಲ ಸರ್. ಈಗ ಉದಾಹರಣೆ ನಮ್ಮ ಮನೆಯಾಗ ಸರ್ ಅಕ್ಕಿಯನ್ನ ಇಟ್ಟಪ್ಪ ಅಂದ್ರೆ ನಮ್ಮ ಹುಡುಗರು ಯಾರು ತಿನ್ನಲ್ಲ ಸರ್, ಅದನ್ನಿಟ್ಟಪ್ಪ ಸುಮ್ನೆ ಅನ್ನ ಹೊಡಿತಾರೆ. ಹಾರ್ಕದ ಅನ್ನ ತಿಂತಾರೆ ಎಲ್ಲರೂ? ಹಾರ್ಕದ ಅನ್ನ ತಿಂತಾರೆ ಸರ್. ಇವತ್ತಿಗೆ ಕೂಡ ಈಗ ಬಗನ್ ಅಕ್ಕಿಯನ್ನ ಅದನ್ನ ಮೊದ್ಲು ಇಟ್ರಿ ಸರ್ ನಮ್ಮ ಹುಡುಗರಿಗೆ. ಈ ಮಿಲೆಟ್ ಅನ್ನ ಇಟ್ರೆ ಬೇಕರಿ ತಿಂತಾವ ಸರ್. ಮಿಲೆಟ್ ತಿಂತಾರೆ, ಹಾರ್ಕನ ಬೆಳೆದು ಅದನ್ನ ಉಪಯೋಗ ಮಾಡ್ತಾ ಇರ್ತಾವ. ಓಕೆ ಸರ್. 8 ಕ್ವಿಂಟಲ್ ಅಕ್ಕಿ ತಾವು ಮನೆಗೆ ಬಳಸ್ತೀರಿ, ಎಷ್ಟ್ ಜನ ಇದ್ರಿ ಮನೆಯಲ್ಲಿ? ಸರ್ ನಾವು ಮನೆಯಲ್ಲಿ 4 ಜನ ಇದೀವಿ ಸರ್. ಎರಡು ಹುಡುಗರು ಸರ್, ನಾವು ಇಬ್ಬರು ಗಂಡ ಹೆಣತಿ. ಪ್ರತಿನಿತ್ಯ ಬಳಸ್ತಾ ಇರ್ತೀರಾ ಹಾರ್ಕವನ್ನ? ಹಾ ಸರ್, ವಾರದಾಗ ಕಂಪಲ್ಸರಿ 4 ದಿನ 5 ದಿನ ಅಂತ ಕಂಪಲ್ಸರಿ ಸರ್ ಮಾಡ್ತಾ ಇರ್ತೀರಿ. ಹಾ ಸರ್. ಏನ್ ಹೇಳ್ತಿರ್ ತಾವು ಹಾರ್ಕವನ್ನ ಬೆಳೀತಾ ಇದ್ದೀರಿ, ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ? ಮಾರುಕಟ್ಟೆ ನಿಮ್ ಭಾಗದಲ್ಲಿ ಬೆಳೀತಾ ಇದಾರೆ ರೈತರು, ನಿಮ್ಮನ್ ನೋಡಿ ಬೆಳೆಯುವಂತ ರೈತರು ಆಗಿದ್ದಾರೆ ಹೇಗೆ? ಸರ್ ಹಾಕ್ರಿ ಹಾಕ್ರಿ ಸರ್ ರೈತರು ಅದಕ್ಕೆ ಹಿಂಜರಿ ಕಟ್ಬಿಟ್ರಿ. ಯಾಕಂದ್ರ ಮಾರ್ಕೆಟಿಂಗ್ ಇಲ್ಲಪ್ಪ, ನಾವೇ ಮಾರ್ಕೆಟಿಂಗ್ ಕೂಡ ನಾವ ಮಾಡಿಸ್ತೀವಿ, ಬೀಜನು ನಾವ ಕೊಡ್ತೀವಿ ಅಂದ್ರೆ ಸರ್ ಸರತ್ನಾಗಿ ರೈತರು ಏನ್ ಮಾಡ್ತಾರ ಅಂದ್ರೆ ಈಗ ಪಟ್ಟ ತ್ರಾಸ ತಗೊಂಡ್ ಸರ್, ಕಳೆನಾಶಕ ಹೊಡೆ ಕಟ್ಬಿಟ್ಟು ಸರ್, ಸಿಕ್ಕಾಪಟ್ಟೆ ಭೂಮಿಗೆ ಗೊಬ್ಬರ ಹಾಕುದು, ಕಳೆನಾಶಕ ಹೊಡೆದು ಡೈರೆಕ್ಟ್ ಇದ ಮಾರ್ಕೆಟಿಂಗ್ ಕಳೆವೆಲ್ತಕ್ಕಂತ ಕೊಂಡಿರ್ಬೇಕಪ್ಪ, ಇದ್ರ ಬಿಟ್ಟೆ ಲೆಕ್ಕಲ್ಲಾಡ್ಬೇಕಪ್ಪ ಅಂತಂದೇ ಸರ್. ಹೌದು, ಹಂಗಾಗಿ ಇಲ್ಲ ಸರ್, ಒಂದು ಐದಾರು ಜನ ಇದೀವಿ ಸರ್ ನಾವು ರೈತರು, ಐದಾರು ಜನ ಮಾತ್ರ 17 ರಿಂದ ಬೆಳೆ ಕಟ್ಟಿವ್ರಿ. ಅಂದ್ರೆ ಇದು ಒಳ್ಳೆ ಒಂದು ಸಿರಿಧಾನ್ಯ ಅಂತಂದ್ರೆ ಒಂದು ಶ್ರೀಮಂತರ ಆಹಾರ ಈಗ. ಹೌದೌದು ಸರ್, ಮೊದಲೆಲ್ಲ ಅಕ್ಕಿ ಅಂದ್ರೆ ಶ್ರೀಮಂತರ ಆಹಾರ ಆಗಿತ್ತು. ಹೌದು ಸರ್, ಈಗ ಇದನ್ನ ಹುಡುಕಾಡ್ಕೊಂಡ್ ನಿಮಗ್ ಬಂದ್ ಹೋಯ್ತಾರ ನಿಮ್ಮಲ್ಲಿ ಮಾರಾಟ ಅಕ್ಕಿ ಕೊಡಪ್ಪ ಅಂತ ಹೇಳಿದ್ರೆ ಹೇಗದ್ ಮಾರ್ತಾ ಇನ್ನೊಂದ್ ಏನಂದ್ರೆ ಖರೀದಿ ಕೇಳಾರ ಸರ್, ಅಲ್ಲಿ ಅಂಗಡಿ ಒಳಗೆ ಎಷ್ಟಾದ್ರೂ ತಂದು ಹೋಗ್ತಾರ ಸರ್, ನಮ್ಮ ಹತ್ರ ಇದ್ದಾಗ ಏನ್ ಅಷ್ಟು ಕಮ್ಮಿ ಕೊಡಪ್ಪ ಇಷ್ಟು ಕಮ್ಮಿ ಕೊಡಪ್ಪ ಅಂತಂದ್ರೆ ಸರ್. ನಾ ಈಗ ಹಂಗಾಗಿ ಫಸ್ಟ್ 2017 ತರಿಸಿದ್ವಿ ಸರ್ ನಾವು, ಅಲ್ಲಿಂದ ಈಗನು ಕೂಡ ಕೊಡ್ತೇವೆ, ಮಾರ್ಕೆಟ್ ರೇಟ್ ಏನೇನು ತಂದ ಕೊಡ್ತೇವೆ ಸರ್. ಈ ಕಮ್ಮಿ ಕೇಳಿದ್ರೆ ನಮ್ಗೆ ಬೇಸರ ಆಗಿ ತರಿಸೋದು, ನಮ್ಮ ಮನೆಗೆ ಅಷ್ಟೇ ಯೂಸ್ ಮಾಡ್ಕೊಂಡ್ಬಿಡ್ತೇವೆ ಸರ್. ಹೇಗೆ ಮಾರುಕಟ್ಟೆಯಲ್ಲಿ ದರಗಳು ಹೇಗಿದ ನಿಮ್ ಭಾಗದಲ್ಲಿ, ಹಳ್ಳಿಯಲ್ಲೆಲ್ಲ ಹೇಗೆ ಸಿಗ್ತಾ ಇದೆ ಒಂದು ರೇಟು ಹಾರಕದ ಅಕ್ಕಿ? 120 ರೂಪಾಯಿ 1 ಕೆಜಿ ಸರ್. 120 ರೂಪಾಯಿ 1 ಕೆಜಿ? ಹ್ಮ್ ಸರ್. ಹ್ಮ್, ಅಂದ್ರೆ ಒಂದು ಒಳ್ಳೆ ಲಾಭದ ಬೆಳೆ ಅಂತ ಹೇಳ್ತಿರ ತಾವು, ಸುಮಾರು ವರ್ಷದಿಂದ ಬೆಳೀತಾ ಇದ್ರೆ, ಚೆನ್ನಾಗಿ ಬೆಳೆದು ಅಕ್ಕಿಯನ್ನ ಮಾಡಿ ಮಾರು ತಗೊಳ್ಳೋರ್ ಬಂದ್ಬಿಟ್ರೆ ಖಂಡಿತ ಲಾಭ ಆಗತ್ತಂತ ಹೇಗೆ ಇದು ಸರ್? ನಮ್ಮಲ್ಲಿ ನಾವೇ ಏನೋ ರೈತರ ಅಕ್ಕಿ ಮಾರಕಟ್ಟಿದ್ರೆ ಲಾಭನೇ ಸರ್, ಆದ್ರೆ ತಾಳ್ಮೆಗಳು ಜಗ್ ಬೇಕು ಸರ್ ಅದಕ್ಕೆ. ಹೌದು, ಯಾಕಂದ್ರೆ ಈಗ ಒಮ್ಮೆಗೆ ಮಾರಾಕ್ ಬರೋದಲ್ಲ. ಈಗ ಉದಾಹರಣೆಗೆ ಒಂದ್ ಎಕರೆಗ್ ಮಿನಿಮಮ್ ಬಂದ್ರೆ ಸರ್ ಇದು 15 ಕ್ವಿಂಟಲ್ ಇಳುವರಿ ಬಂತಂದ್ರೆ ಸರ್, ಈಗೆಲ್ಲ ಲೇಬರ್ ಹಚ್ಚಿದ್ರೆ 15,000 ರೂಪಾಯಿ ಖರ್ಚು ಬರ್ತಾರ. ಯಾಕಂದ್ರೆ ಮನೆಗೆ ಮಾಡಿರ್ಲಿಲ್ಲ ಅಂತಪ್ಪಂದ್ರೆ, ಮಾಡಿದ್ರೆ ಬರ ಮನೆಗೆ ಮಾಡಿರ್ತಪ್ಪಂದ್ರೆ ಸರ್ ಏನ ಎಕರೆಗ್ ಒಂದು 3-5,000 ರೂಪಾಯಿ ಮಿನಿಮಮ್ ಸರ್ ಮನೆಗೆ ಮಾಡಿದ್ರ. ಹೌದು, ಇದ್ರೆ ಮುಖ್ಯವಾಗಿ ಇದು ಕಳೆ ತೆಗಿತಕ್ಕಂಥದ್ದು ಜಾಸ್ತಿ ಖರ್ಚು ಬರ್ತದ. ಕಳೆ ತೆಗೆದ ಸರ್, ಕಟಾವು ಸರ್, ಕಟಾವು ಮತ್ತು ಕಳೆ, ಇದು ಎರಡು ಬಿಟ್ರೆ ಮತ್ತೆ ಏನು ಬೇರೆ ಇಲ್ಲ ಸರ್. ಇದಕ್ಕೆ ಏನು ಮೆಡಿಸಿನ್ ಇಲ್ಲ, ಗೊಬ್ಬರ ಇಲ್ಲ, ಹಂಗಾಯ್ತು ಸರ್. ಮನೆ ಅಷ್ಟು ಅಷ್ಟು ಮಳೆನು ಬೇಕಾಗಿಲ್ಲ ಇದಕ್ಕೆ. ಬಿತ್ತಿದ ಮೇಲೆ ಒಂದು ಎರಡು ಮಳೆಗಳಾದ್ರೆ ಸಾಕಲ್ಲ? ಇಲ್ಲ ಸರ್, ಹಂಗೇನಿಲ್ಲ. ಅಟ್ಲೀಸ್ಟ್ 15 ದಿನಕ್ಕೊಂದ್ರ ಆಗ್ಬೇಕು ಸರ್. 15 ದಿನಕ್ಕೊಂದ್ರ ಬೇಕು. ಹೌದ್, ಅದೇನ್ ದೊಡ್ಡ ಮಳೆ ಅಂತಿಲ್ಲ ಸರ್, ತುಂತುರು ಮಳೆ ಆದ್ರೆ ಸಾಕು ಸರ್. ಹ್ಮ್, ಎಷ್ಟು 3 ತಿಂಗಳು 4 ತಿಂಗಳು ಬೆಳೆನ ಸರ್? 3 ತಿಂಗಳು ಸರ್, 4 ತಿಂಗಳು ಕಟಾವ್ ಬರ್ಕಂದ್ರೆ 4 ತಿಂಗಳು ಸರ್. ಕಟಾವ್ ಆಗ್ಬೇಕಾದ್ರೆ 4 ಆಗತ್ತ? ಹೌದ್ ಸರ್. ಹ್ಮ್, ಹೇಗೆ ತಾವು ಪ್ರತಿ ವರ್ಷನು ಈಗಾದ್ರೂ ಮುಂದಿನ ದಿನಗಳಲ್ಲಿ ಇನ್ನೂ ಹಾರ್ಕ ಬೆಳೆದನ್ನ ಬಿಡೋದಿಲ್ಲ ತಾವು? ಏ, ಬಿಡಂಗಿಲ್ಲ ಸರ್, ಅಟ್ಲೀಸ್ಟ್ ನಮ್ಮ ಮನೆಗೋಸ್ಕರ ಆಗ್ಯಾವ ನಾವು. ಹ್ಮ್, ಒಳ್ಳೇದು. ಶಿವಕುಮಾರ್ ಅವರೇ, ರೈತರಿಗೆ ಏನ್ ಹೇಳ್ತೀರಿ, ಹಾರ್ಕವನ್ನ ಬೆಳಿಲಿಕ್ಕೆ ಹೇಳ್ತಾ ಇದ್ದೀರಾ ಹೇಗೆ? ಯಾಕಂದ್ರೆ ಈ ವರ್ಷ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಆಚರಣೆ ಮಾಡ್ತಾ ಇದಾರೆ, ಎಲ್ಲರೂ ಸಿರಿಧಾನ್ಯಕ್ಕೆ ತಿನ್ಬೇಕು ಬೆಳಿಬೇಕಂತಕ್ಕಂತ ಭಾವನೆಗಳು ರೈತರಲ್ಲಿ ಬರ್ತಾ ಇದ್ದಾವೆ ಸರ್? ಏನಿಲ್ಲ, ಇವತ್ತಿನ ದಿನಮಾನಗಳಲ್ಲಿ ಸರ್ ಯಾವ್ದು ಫುಡ್ ಚೆನ್ನಾಗಿ ಸಿಗ್ತಿಲ್ಲ. ರೈತ ಏನಾಗ್ಬಿಡಂದ್ರ ಸರ್, ಬರೇ ದುಡ್ಡಿನಿಂದ ಓಡಕಟ್ಬಿಡ ಸರ್. ರೈತ ಅಂತ ರೈತಲ್ಲ ಎಲ್ಲರೂ, ಅಟ್ ಲೀಸ್ಟ್ ನಮ್ಮ ಹೆಲ್ತ್ ಬಗ್ಗೆ ನಾವಾರ ಗಮನ ಕೊಡ್ಬೇಕು ಸರ್. ಏನಾಗದ? ಹೌದು, ಈಗ ಉದಾಹರಣೆ 4 ಎಕರೆ ಹೊಲ ಐತಂದ್ರ ಸರ್, ಒಬ್ಬ ರೈತ 4 ಎಕರೆ ಮೇಂಟೈನ್ ಮಾಡ್ತಾನಂದ್ರ, ಅಟ್ ಲೀಸ್ಟ್ ಒಂದು 1/2 ಎಕರೆ ನರ ಈ ಸಿರಿಧಾನ್ಯ ಹಾಕೊಂಡು ಒಂದ್ಸರಿ ಯೂಸ್ ಮಾಡಕ್ ಸರ್ ಅವ್ರು ಮಾಡ್ಬೇಕು. ಹ ಇಲ್ಲಾಂದ್ರ ಸರ್ ಏನಾಗತ್ತಂದ್ರ, ಈಗ ಏನ್ ಬರೇ ಸರ್ ಬರೇ ಅಕ್ಕಿ ತಿನ್ನೋದು. ಈಗೆಲ್ಲ ನಾವು ಮಾರ್ಕೆಟ್ ನೋಡಿ ಕಾಯಿಪಲ್ಲೆ ತಂಬರ್ತೇವೆ ಸರ್, ಇವತ್ ಮಾರ್ಕೆಟ್ ಎಣ್ಣೆ ಸ್ಪ್ರೇ ಮಾಡಿರ್ತಾರ, ಮರ್ದಿನ ಅರ್ಕಂಬಂದ್ಬಿಡ್ತಾರೆ ಸರ್ ಅವ್ರು. ಹ್ಮ್, ಅದ ಅಂದ್ರೆ ಹೆಂಗಾದ್ರು ಸರ್, ಈಗ ಮಾರ್ಕೆಟ್ ನೊಳಗೆ ಏನ ತಗೊಂಡ್ ತಿನ್ನಬೇಕಂದ್ರೆ ನಮ್ಗೆ ಭೂಗೋಲ ಹಚ್ಚಬೇಕು ಸರ್. ಹಂಗಾಯ್ ಸರ್, ಎಲ್ಲಾ ರೈತರನ್ನ ತಮ್ ತಮ್ ಮನೆಗೋಸ್ಕರನರ ಸಿರಿಧಾನ್ಯಗಳನ್ನ ಹಾರ್ಕ ನವಣೆ ಬರಗು ಸಾಮಿ ಇವನ್ನೆಲ್ಲ ಬೆಳಿಬೇಕು. ಹ್ಮ್ ಸರ್, ಅಟ್ ಲೀಸ್ಟ್ ಎಷ್ಟು ಸಾಧ್ಯ ತಾಮಗಾದ್ರೂ ತಿನ್ಲಿಕ್ಕೆ ಮನೆಗೆ. ಏನಿಲ್ಲ ಸರ್, ಉದಾಹರಣೆ ಒಬ್ಬ ರೈತರು ಏನ್ ಮಾಡ್ಬೇಕು, ಒಂದ್ 1/2 ಎಕರೆ ನಕ್ಕಂದ ಸರ, ಒಂದ್ 6 ಗಂಟೆಲ್ ಬರ್ತಂತೆ ಕರೆ ಇವರೇ. ಹ್ಮ್, 1/2 ಎಕರೆ ಚೆನ್ನಾಗಿ ಬೆಳೆತಾನೆ, ಅವನ ಮಾರಿ ಎಲ್ಲಾ ಸಿರಿಧಾನ್ಯ ತಗೋಬಹುದು ಅವು. ಹೌದೌದು, ಬೇರೆ ಸಿರಿಧಾನ್ಯ ಇವನ್ನೆಲ್ಲ ಮಾರ್ಬಿಟ್ರೆ ಸರ್, 3 ಕ್ವಿಂಟಲ್ ಅವ್ರಿಗೆ ಎಲ್ಲಾ ಮೆಟಲ್ ರೆಡಿ ಇದ್ ಬರ್ತಾರ. ಹೌದೌದು ಸರ್. ಇನ್ನೊಂದು ಏನ್ ಬಿಫೋರ್ ಅಂದ್ರೆ, ಇದಕ್ಕ ಹುಡ್ರಿ ಟೆಸ್ಟ್ ಮಾಡ್ರಿ, ಹುಡ್ರದ ಎನರ್ಜಿ ನೋಡ್ತಾರ, ಸ್ಟ್ರಾಂಗ್ ಆಗಿರ್ತಾರ ಮಕ್ಕಳೆಲ್ಲ, ಬಲವಾಗಿ ಬಾರಿ ಸ್ಟ್ರಾಂಗ್ ಸರ್, ಮೂಳೆಗಳು ಭದ್ರವಾಗಿ ಬೆಳಿತವೆ. ಹೌದ್ ಸರ್. ಒಳ್ಳೇದು ಶಿವಕುಮಾರ್ ಅವರೇ, ನೀವ್ ಅಂದಂಗೆ ಒಳ್ಳೆ ಒಂದು ಸಲಹೆಯನ್ನ ಕೊಟ್ಟಿದ್ದೀರಿ ರೈತರಿಗೆ. ರೈತರು ಮುಂದಿನ ದಿನಗಳಲ್ಲಿ ಸಿರಿಧಾನ್ಯಗಳನ್ನ ಬೆಳಿಲಿಕ್ಕೆ ಮುಂದೆ ಬರಲಿ. ನಿಮ್ಮ ಫೋನ್ ಸಂಖ್ಯೆ ರೈತರಿಗೆ? ಹಾರ್ಕ ಸರ್, ಹಾರ್ಕವನ್ನ ಬೆಳಿತಾ ಇದ್ದೀರಿ ಹೇಳಿ ಸರ್. 99 4562 7942 ಸರ್. ಇನ್ನೊಮ್ಮೆ 99 4562 7942 ಸರ್ ನಮ್ಮ ಮೊಬೈಲ್ ನಂಬರ್. ಒಳ್ಳೇದು ಶಿವಕುಮಾರ್ ಅವರೇ, ಮಾಹಿತಿ ಹಂಚಿಕೊಳ್ಳೋದಕ್ಕೆ ತಮಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಕುಕನೂರು ತಾಲೂಕಿನ ಮಂಗಳೂರು ಗ್ರಾಮದ ಶಿವಕುಮಾರ್ ಅವರ ಸಿರಿಧಾನ್ಯ ಹಾರಕ ಬೇಸಾಯದ ಅನುಭವಗಳನ್ನು ಕೇಳಿದ್ರಿ. ಇವರನ್ನು ಮಾತನಾಡಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಖಾತಾ ಹರ ಕೃಷಕನ ಹೋಗಾ ಬೇಸಾಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ प्रधानमंत्री किसान मान धन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3000 रुपए मासिक पेंशन होगी सुनिश्चित। 55 रुपए से 200 रुपए की मासिक किस्त देकर प्रवेश कर सकते हैं 18 से 40 वर्ष तक के किसान। इस अंशदायक योजना में सरकार देगी बराबर का योगदान। सभी किसान भाई बहन इस योजना के लाभ के लिए जनसेवा केंद्र में जाएं और अपना निःशुल्क नामांकन कराएं। प्रधानमंत्री किसान मान धन योजना अन्नदाता के परिश्रम को संबल, पेंशन से सुरक्षित उनका कर। कृषि एवं किसान कल्याण मंत्रालय भारत सरकार द्वारा जनहित में जारी। ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹಿಂಗಾರು ಬೆಳೆಗಳ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಮೌನೇಶ್ವರಿ ಆರ್ ಕಮ್ಮಾರ್ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈ ಹಿಂಗಾರು ಬೆಳೆಗಳ ಮೌಲ್ಯವರ್ಧನೆ ಯಾವ ತರ ಮಾಡಬಹುದು ಅನ್ನೋಕ್ಕಿಂತ ಮೊದಲು ನಾವು ಕೃಷಿಕರಾಗಿ ಜಗತ್ತಿನಲ್ಲಿ ಎಲ್ಲಿದ್ದೇವೆ ಅನ್ನೋದನ್ನ ಮೊದಲು ಅವಲೋಕನೆ ಮಾಡೋಣ. ಜಗತ್ತಿನಲ್ಲಿ ಭಾರತ ದೇಶ 2nd ಅತಿ ದೊಡ್ಡ ಆಹಾರ ಉತ್ಪಾದನಾ ದೇಶ, ಅದೆಲ್ಲ ನಾವು ಹೆಮ್ಮೆ ಪಡಬೇಕಾಗಿದ್ದ ವಿಷಯ. ಹಾಲಿನ ಉತ್ಪಾದನೆಯಲ್ಲೂ ಸಹ ಭಾರತ ಪ್ರಪ್ರಥಮ ಸ್ಥಾನದಲ್ಲೇ ಇದೆ. ಇನ್ನು ತರಕಾರಿ ಮತ್ತು ಹಣ್ಣುಗಳ ಉತ್ಪಾದನೆಯಲ್ಲಿ ನೋಡಿದ್ರೂ ಸಹ ನಾವು ಜಗತ್ತಿನ 2nd ಅತಿ ದೊಡ್ಡ ರಾಷ್ಟ್ರವೆಂದು ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ. ಸುಮಾರು 60 ಮಿಲಿಯನ್ ಟನ್ನಿಗೂ ಮಿಕ್ಕಿ ಗೋಧಿ ಮತ್ತು ಅಕ್ಕಿ ಸಂಗ್ರಹ ನಮ್ಮ ದೇಶದಲ್ಲಿದ್ದು, ಒಟ್ಟು ಕೃಷಿ ಉತ್ಪಾದನೆ ಹಾಗೂ ಉಪಭೋಗಕ್ಕೆ ಲಭ್ಯವಿರುವ ಕೃಷಿ ಉತ್ಪನ್ನಗಳನ್ನು ಹೋಲಿಸಿದಾಗ ತುಂಬಾ ಅಂತರವಿದೆ. ಒಟ್ಟು ಕೃಷಿ ಉತ್ಪನ್ನದ 7% ಮಾತ್ರ ನಮ್ಮ ದೇಶದಲ್ಲಿ ಸಂಸ್ಕರಣೆ ಆಗುತ್ತಿದ್ದು, ಒಟ್ಟು ತರಕಾರಿ ಮತ್ತು ಹಣ್ಣುಗಳ ಉತ್ಪಾದನೆಯ 2% ಮಾತ್ರ ಸಂಸ್ಕರಣೆ ಒಳಪಡ್ತಾ ಇದೆ. ಇದು ನಾವು ಸ್ವಲ್ಪ ನಿಂತು ಯೋಚನೆ ಮಾಡಬೇಕಾದ ವಿಷಯ. ಇನ್ನು ಈ ಮೌಲ್ಯವರ್ಧನೆ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಯಾವುದೇ ಒಂದು ವಸ್ತುವಿಗೆ ಉತ್ಪಾದಿತ ವೆಚ್ಚಕ್ಕಿಂತ ಹೆಚ್ಚು ಬೆಲೆ ಬರುವ ಹಾಗೆ ಸಂಸ್ಕರಣೆ ಮಾಡುವ ಒಂದು ಪ್ರಕ್ರಿಯೆ ಇದು ಮೌಲ್ಯವರ್ಧನೆ. ಇದು ಗ್ರಾಹಕರ ಅಪೇಕ್ಷೆಯಂತೆ ಉತ್ಪನ್ನದ ರೂಪದಲ್ಲಿಯೇ ಇರಬಹುದು, ಸೇವೆ ರೂಪದಲ್ಲಿಯೇ ಇರಬಹುದು, ಅಥವಾ ಇವೆರಡರ ಸಮ್ಮಿಶ್ರಣ ಆಗಿರಬಹುದು. ಈ ಮೌಲ್ಯವರ್ಧನೆ ನಾವು ಯಾಕೆ ಮಾಡಬೇಕು ಅಂತ ಕೇಳಿದ್ದೆ. ಮೊದಲನೇದಾಗಿ ಕಂಡುಬರುವಂತಹ ಕಾರಣ ಅಂತಂದ್ರೆ ಕುಸಿಯುತ್ತಿರುವ ನಮ್ಮ ಆರ್ಥಿಕ ಪ್ರಗತಿ. ಇದರಿಂದ ಪಾರಾಗಲಿಕ್ಕೆ ನಮಗೆ ಮೌಲ್ಯವರ್ಧನೆ ತುಂಬಾ ಅವಶ್ಯ. ಇನ್ನು ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನು ಮುಟ್ಲಿಕ್ಕೆ ಮತ್ತೆ ಭೂಮಿಯಿಂದ ಗ್ರಾಹಕನವರೆಗೆ ಆಹಾರ ಸರಪಳಿಯನ್ನು ರಚಿಸುವ ಮೂಲಕ ಆಹಾರ ಸುಭದ್ರತೆಯನ್ನು ಹೊಂದಲು, ರೈತರಿಗೆ ವೈಜ್ಞಾನಿಕ ಕೃಷಿಯ ಜ್ಞಾನವನ್ನು ಹಂಚುವ ಜೊತೆಗೆ ಗುಣಮಟ್ಟದ ಕಚ್ಚಾ ವಸ್ತುಗಳ ಉತ್ಪಾದನೆ, ಕೃಷಿ ಉದ್ಯಮದ ಜೊತೆಗೆ ಸಮನ್ವಯ ಸಾಧಿಸಲು, ಕೃಷಿಯನ್ನು ಉದ್ಯಮವನ್ನಾಗಿ ಪರಿವರ್ತಿಸಲು, ಕೊಯ್ಲೋತ್ತರ ಹಾನಿಯನ್ನು ತಪ್ಪಿಸಲು ಮೌಲ್ಯವರ್ಧನೆ ತುಂಬಾ ಅವಶ್ಯವಾಗಿ ಬೇಕು ಅಂತ ಹೇಳ್ಬೋದು. ಇನ್ನು ಈ ಮೌಲ್ಯವರ್ಧನೆ ಹಂತಗಳು ಯಾವುವು ಅಂದ್ರೆ, ಮೊದಲನೇ ಹಂತ ಕೊಯ್ಲಿನ ನಂತರ ಅಥವಾ ಪ್ರಾಥಮಿಕ ಸಂಸ್ಕರಣೆ ಅಂತ ಹೇಳ್ಬೋದು. ಇಲ್ಲಿ ಉತ್ಪನ್ನಗಳನ್ನ ಸರಿಯಾಗಿ ಸ್ವಚ್ಛಗೊಳಿಸುವುದು, ಶ್ರೇಣೀಕರಣ, ಪ್ಯಾಕಿಂಗ್ ಇವು ಪ್ರಕ್ರಿಯೆಗಳು ನಡೀತವೆ. ಉದಾಹರಣೆ ಹೇಳಬೇಕಾದ್ರೆ ತರಕಾರಿಗಳನ್ನ ಶ್ರೇಣೀಕರಣ ಮಾಡೋದು, ಬಟಾಟೆಗಳನ್ನ ಬೇರ್ಪಡಿಸೋದು, ಹಣ್ಣುಗಳನ್ನ ಒಡೆದಿದ್ದು ಅಥವಾ ಚೆನ್ನಾಗಿರೋದನ್ನ ಬೇರ್ಪಡಿಸೋ ಇತ್ಯಾದಿ ಕ್ರಿಯೆಗಳು ನಡೀತವೆ. ಎರಡನೇ ಹಂತದಲ್ಲಿ ಮೂಲ ಸಂಸ್ಕರಣಾ ಹಂತಗಳು, ಉದಾಹರಣೆ ಪ್ಯಾಕಿಂಗು, ಲೇಬಲಿಂಗು, ಅಂದ್ರೆ ಲೇಬಲಿಂಗ್ ಅಂದ್ರೆ ನಾವು ಹೆಸರು ಹಾಕಿ ನಾವು ನಮ್ಮ ಪ್ರಾಡಕ್ಟ್ ಅಂತ ತೋರಿಸ್ಕೊಳ್ಳೋದು. ಆಮೇಲೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಪ್ಯಾಕ್ ಮಾಡಿದಂತ ಹಿಟ್ಟು, ರವೆ, ಅಕ್ಕಿ ಇತ್ಯಾದಿ ಪ್ರಕ್ರಿಯೆಗಳು ಈ ದ್ವಿತೀಯ ಹಂತದ ಸಂಸ್ಕರಣೆಯಲ್ಲಿ ನಡೀತವೆ. ಇನ್ನು ಮೂರನೇ ಹಂತಕ್ಕೆ ಬಂದ್ರೆ ಸಪ್ಲೈ ಚೈನ್ ನಿರ್ವಹಣೆ, ಸಂಸ್ಕರಣಾ ತಂತ್ರಜ್ಞಾನಗಳು, ಸಂಸ್ಕರಿತ ಆಹಾರಗಳ ಪ್ಯಾಕಿಂಗು, ಲೇಬಲಿಂಗು, ಮಾರಾಟ. ಉದಾಹರಣೆ ಹೇಳ್ಬೇಕಂದ್ರೆ ಆಲೂಗಡ್ಡೆ ಚಿಪ್ಸ್, ಬ್ರೇಕ್ಫಾಸ್ಟ್ ಆಹಾರಗಳು, ನೂಡಲ್ಸ್ ಇತ್ಯಾದಿಗಳನ್ನ ನಾವು ನೋಡಬಹುದು. ಈಗ ರಾಯಚೂರಿನ ಅಲ್ಲಿ ಬೆಳೆಯುವಂತ ಪ್ರಮುಖವಾದ ಹಿಂಗಾರು ಬೆಳೆಗಳಲ್ಲಿ ಜೋಳ ಒಂದು ಪ್ರಮುಖವಾದಂತ ಆಹಾರ ಬೆಳೆ. ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ದು ಜೋಳನ ಬರೀ ಮೇವು ಮತ್ತೆ ರೊಟ್ಟಿ ಮಾಡ್ಲಿಕ್ಕೆ ಉಪಯೋಗ ಮಾಡಬಹುದು ಅಂತ. ಆದ್ರೆ ಈಗ ಜೋಳವನ್ನ ವಾಣಿಜ್ಯ ಬೆಳೆಯಾಗಿ ಕೂಡ ಬೆಳಿಬಹುದು ಅಂತ ನಮ್ಮ ರೈತರು ತೋರಿಸ್ಕೊಟ್ಟಿದ್ದಾರೆ. ಹೇಗಂದ್ರೆ ದಿನನಿತ್ಯದ ಆಹಾರ ಪದಾರ್ಥಗಳಾದ ರೊಟ್ಟಿ, ನುಚ್ಚು, ಅರಳು, ಇಡ್ಲಿ ಮಿಕ್ಸ್, ತಾಲಿಪಟ್ಟು, ಪೂರಿ, ಉಪ್ಪಿಟ್ಟು, ಬಜ್ಜಿ, ನೂಡಲ್ಸ್, ಕೇಕ್, ಬ್ರೆಡ್, ಜೋಳದ ಅರಡಿನ ಲಡ್ಡು, ಹಪ್ಪಳ ಮುಂತಾದವುಗಳನ್ನು ಸಹ ಈ ಜೋಳದ ಹಿಟ್ಟಿಂದ ನಾವು ತಯಾರಿಸಬಹುದು. ಸಿಹಿ ಜೋಳ ಅಂತ ಹೇಳ್ತೀವಿ, ಇದು ಇನ್ನೊಂದು ಬಗೆಯ ಜೋಳ. ಇದರಿಂದ ಕಾಳು ಮೇವು ಇದು ಕೊಡೋ ಜೊತೆಗೆ ದಂಟಿನಿಂದ ಈಥೆನಾಲ್ ತಯಾರಿಕೆಯನ್ನು ನಾವು ಮಾಡಬಹುದು ಅಂತ ಕಂಡುಹಿಡಿದಿದೆ ಸಂಶೋಧನೆ. ಇದು ಮಳೆಯಾಶ್ರಿತ ರೈತರಿಗೆ ಒಂದು ವರದಾನವಾಗಬಹುದು. ಇಲ್ಲಿವರೆಗೂ ಕಬ್ಬಿನಿಂದ ಮಾತ್ರ ಈಥೆನಾಲ್ ತಯಾರಾಗುತ್ತಿತ್ತು, ಆದರೆ ಈಗ ಜೋಳದಿಂದ, ಸಿಹಿ ಜೋಳದಿಂದನೂ ನಾವು ಇಥೆನಾಲ್ ತಯಾರಿಕೆಯನ್ನು ಮಾಡಬಹುದು ಅಂತ ಸಂಶೋಧನೆ ತೋರಿಸ್ಕೊಟ್ಟು. ಈಗ 2008 ಪ್ರಕಾರ ಎಲ್ಲ ಆಯಿಲ್ ಅಂದರೆ ನಾವು ಪೆಟ್ರೋಲ್ ಡೀಸೆಲ್ ಏನು ಹೇಳ್ತೀವಿ ಅದರಲ್ಲಿ 20% ನಾವು ಈ ಜೋಳದಿಂದ ತಯಾರಿಸಿದಂಥ ಇಥೆನಾಲನ್ನು ನಾವು ಮಿಶ್ರಣ ಮಾಡಬಹುದು ಅಂತ ನಮ್ಮ ಸರ್ಕಾರ ಅನುಮತಿ ಕೊಟ್ಟಿದೆ. ಆದ್ದರಿಂದ ಸಿಹಿ ಜೋಳ ಇಥೆನಾಲ್ ತಯಾರಿಕೆಗೆ ಒಂದು ವರದಾನ ಅಂತ ಹೇಳ್ಬೋದು. ಇನ್ನು ಹಣ್ಣುಗಳಲ್ಲಿ ದಾಳಿಂಬೆ ಒಂದು ಪ್ರಮುಖವಾದ ಹಣ್ಣಿನ ಬೆಳೆ ರಾಯಚೂರಿನಲ್ಲಿ. ಸೊ ಈ ದಾಳಿಂಬೆ ಪ್ರತಿ ಒಂದು ಇಂಚನ್ನು ಸಹ ನಮಗೆ ಅತ್ಯಮೂಲ್ಯವಾದಂಥ ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳ್ಬೋದು. ಉದಾಹರಣೆಗೆ ಈ ದಾಳಿಂಬೆ ಟೊಂಗಿಗಳ ಚಕ್ಕೆ ಮತ್ತು ಬೇರುಗಳಿಂದ ಕಷಾಯ ಮಾಡ್ತಾರೆ. ಈ ಕಷಾಯನ ಕರುಡಿನಲ್ಲಿ ಆಶ್ರಯಿಸಿರುವ ಭಕ್ಷಕ ಹುಳುಗಳನ್ನು ಕೊಲ್ಲಲಿಕ್ಕೆ ನಾವು ಉಪಯೋಗ ಮಾಡಬಹುದು. ಅಂದರೆ ಇದನ್ನು ಒಂದು ಪೇಯದಂತೆ ನಾವು ಉಪಯೋಗಿಸಬಹುದು ಅಂತ ಹೇಳ್ಬೋದು. ಮತ್ತು ದಾಳಿಂಬೆ ಬೀಜದಿಂದ ಎಣ್ಣೆಯನ್ನು ಉತ್ಪಾದಿಸ್ತಾರೆ. ಆಮೇಲೆ ರಸವಿರುವ ಈ ಬೀಜಗಳನ್ನು ಒಣಗಿಸಿ ಅನಾರ್ದಾನ ಎಂಬ ಹೆಸರಿನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನು ಅಡುಗೆಗೂ ಸಹ ಹುಳಿಗಾಗಿ ಬಳಸ್ಬೋದು. ಇನ್ನು ಸಿಪ್ಪೆಯಿಂದ ತಯಾರಿಸಿದ ಪೌಡರನ್ನು ಟೂತ್ ಪೌಡರ್ ಆಗಿ ಔಷಧಿಯಲ್ಲಿ ಮತ್ತು ಕಾಂತಿವರ್ಧಕ ವಸ್ತುಗಳನ್ನು ತಯಾರಿಸುವ ಕಾರ್ಖಾನೆಯಲ್ಲೂ ಸಹ ಬಳಸ್ತಾ ಇದ್ದಾರೆ. ಸಿಪ್ಪೆ ಪೌಡರ್ನಲ್ಲಿ ಬೀಟಾ ಕ್ಯಾರೋಟೀನ್, ಪೊಟ್ಯಾಶ್, ರಂಜಕ ಮತ್ತು ಕ್ಯಾಲ್ಸಿಯಂ ಅತಿ ಹೆಚ್ಚು ಪ್ರಮಾಣದಲ್ಲಿದ್ದು ಬೆಳೆಯುವ ಮಕ್ಕಳಿಗೆ ಇದನ್ನು ನಾವು ಪೌಡರ್ನ ರೂಪದಲ್ಲಿ ಕೊಟ್ಟರೆ ಅತಿ ಉತ್ತಮ. ಇನ್ನು ಹೂವುಗಳಿಂದ ತಯಾರಿಸಿದ ಕಷಾಯ ಬಾಯಿ ಮತ್ತು ಗಂಟಲಿನ ಉರಿಯುವಿಕೆಯನ್ನು ಕಡಿಮೆಗೊಳಿಸುತ್ತದೆ. ಈ ದಾಳಿಂಬೆ ಹಣ್ಣಿನ ರಸದಿಂದ ಉತ್ತಮವಾದ ಪಾನೀಯವನ್ನು ಸಹ ನಾವು ತಯಾರಿಸಬಹುದು. ದಾಳಿಂಬೆ ರಸ, ಸ್ಕ್ವಾಶ್, ಜೆಲ್ಲಿ, ಅನಾರ್ದಾನ, ಶೀತಲೀಕರಿಸಿದ ದಾಳಿಂಬೆ ಹಣ್ಣಿನ ಕಾಳುಗಳು, ಸಿರಪ್, ವೈನ್, ಕಸ್ಟರ್ಡ್, ಸಲಾಡ್ ಮುಂತಾದವುಗಳನ್ನು ಸಹ ನಾವು ದಾಳಿಂಬೆಯ ಉಪ ಉತ್ಪನ್ನಗಳನ್ನಾಗಿ ತಯಾರಿಸಿ ದಾಳಿಂಬೆ ಹಣ್ಣಿನ ಮೌಲ್ಯವರ್ಧನೆಯನ್ನು ಮಾಡಬಹುದು. ಇನ್ನು ಎಣ್ಣೆ ಕಾಳುಗಳಲ್ಲಿ ಬಂದರೆ ಶೇಂಗಾ ಒಂದು ಪ್ರಮುಖವಾದ ಬೆಳೆ. ಈ ಶೇಂಗಾದಲ್ಲಿ ಮೌಲ್ಯವರ್ಧನೆಗಿಂತ ಮೊದಲು ಈ ಶ್ರಮ ಕಡಿಮೆಗೊಳಿಸುವ ಸಾಧನಗಳನ್ನು ಉಪಯೋಗಿಸಿದರೆ ಅದೇ ಒಂದು ದೊಡ್ಡ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಯಾವ ರೀತಿ ಅಂತಂದರೆ ಶೇಂಗಾ ಹೊಡಿಲಿಕ್ಕೆ ಹಸ್ತಚಾಲಿತ ಯಂತ್ರವನ್ನು ಉಪಯೋಗಿಸಿದರೆ ಈ ಹೆಣ್ಣು ಮಕ್ಕಳ ಶ್ರಮವನ್ನು ನಾವು ಸುಮಾರು 75% ಕಡಿಮೆ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ಬೆಳೆದ ಬಳ್ಳಿಯಿಂದ ಶೇಂಗಾವನ್ನು ಬೇರ್ಪಡಿಸಲಿಕ್ಕೂ ಸಹ ಸ್ಟ್ರಿಪ್ಪರ್ ಎಂಬ ಮತ್ತೊಂದು ಯಂತ್ರವನ್ನು ನಾವು ಸ್ಥಳೀಯ ಸ್ಕಿಲ್ಡ್ ಹೆಲ್ಪರಿಂದ ನಾವು ತಯಾರಿಸಿಕೊಂಡು ಅದನ್ನ ಉಪಯೋಗಿಸ್ಬೋದು. ಆಮೇಲೆ ಮನೆಯಲ್ಲೇ ಸಹ ಎಣ್ಣೆ ತೆಗೆದು ಮಾರುವುದು, ಈ ಬಂದ ಹಿಂಡಿಯಿಂದ ಇತರ ಆಹಾರೋದ್ಯಮಗಳಿಗೆ ಒದಗಿಸುವುದು ಅಥವಾ ಸಿಹಿ ತಯಾರಿಸುವುದು, ಇವುಗಳು ಸಹ ಶೇಂಗಾದಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಮೌಲ್ಯವರ್ಧನೆ ಹಂತಗಳು ಅಂತ ಹೇಳ್ಬೋದು. ರೈತ ಬಾಂಧವರೇ, ನಿಮ್ಮ ಕೃಷಿ ಉತ್ಪನ್ನಗಳನ್ನು ಸ್ವಚ್ಛಗೊಳಿಸಿ ವರ್ಗೀಕರಿಸಿ ಪ್ಯಾಕಿಂಗ್ ಮಾಡಿ ಮಾರುಕಟ್ಟೆ ಪ್ರಾಂಗಣಕ್ಕೆ ತನ್ನಿರಿ. ನಿಮ್ಮ ಕೃಷಿ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲೇ ಮಾರಾಟ ಮಾಡಿರಿ. ನಿಮ್ಮ ಉತ್ಪನ್ನಗಳ ನಿಖರವಾದ ತೂಕವನ್ನು ಖಚಿತಪಡಿಸಿಕೊಳ್ಳಿರಿ. ಬಿಳಿ ಚೀಟಿಯ ಮೇಲಿನ ಲೆಕ್ಕ ತಿರುವಳಿಯನ್ನು ತಿರಸ್ಕರಿಸಿರಿ. ದಲ್ಲಾಳರಿಗೆ ಯಾವುದೇ ರೀತಿಯ ಶುಲ್ಕವನ್ನು ನೀಡಬೇಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮಾರಾಟ ಮಂಡಳಿ, ವಿಭಾಗೀಯ ಕಾರ್ಯಾಲಯ, ಗುಲ್ಬರ್ಗಾ. ಇನ್ನು ಶೇಂಗಾದಿಂದ ಹಲವಾರು ಉತ್ಪನ್ನಗಳನ್ನ ತಯಾರಿಸಬಹುದಾಗಿದೆ. ಯಾವ ಅಂದ್ರೆ ಮುಖ್ಯವಾಗಿ ಎಣ್ಣೆ, ಶೇಂಗಾ ಹಿಂಡಿ, ಸಿಹಿ ತಿನಿಸುಗಳು, ಉದಾಹರಣೆಗೆ ಹೋಳಿಗೆ, ಚಟ್ನಿ, ಚಕ್ಕಿ, ಬಟರ್, ಎಣ್ಣೆ ತೆಗೆದ ಶೇಂಗಾದಿಂದ ಪಶು ಆಹಾರ, ಬ್ಲ್ಯಾಂಚಿಂಗ್ ಅಂದ್ರೆ ಕಾಳಿನ ಮೇಲೆ ಸಿಪ್ಪೆ ತೆಗೆಯೋದು, ಹುರಿಯುವುದು, ಮಸಾಲೆ ಶೇಂಗಾ, ಬೇಸನ್ ಹಿಟ್ಟು ಹಚ್ಚಿದ ಶೇಂಗಾ, ಕುದಿಸಿದ ಶೇಂಗಾ, ಶೇಂಗಾ ಹಾಲು, ಮೊಸರು, ಬೇಕರಿ ಪದಾರ್ಥಗಳ ತಯಾರಿಕೆಯಲ್ಲೂ ಸಹ ಇದನ್ನ ಹೇರಳವಾಗಿ ಬಳಸಬಹುದು ಅಂತ. ಸೊ ಶೇಂಗಾ ಬೆಳೆದು ಮಾರೋದು ಮಾತ್ರವಲ್ಲ, ಈ ಒಂದು ಸ್ವಲ್ಪ ನಾವು ವಿಚಾರ ಮಾಡಿ ಈ ಒಂದು ಹೆಜ್ಜೆ ಮುಂದಿಟ್ಟರೆ ನಾವು ಶೇಂಗಾದ ಮೌಲ್ಯವರ್ಧನೆ ಜೊತೆಗೆ ನಮ್ಮ ಆದಾಯವನ್ನು ಹೆಚ್ಚಿಸ್ಬೋದು. ಇನ್ನು ಏಕದಳ ಧಾನ್ಯಗಳಲ್ಲಿ ಬಂದರೆ ಭತ್ತ ನಮ್ಮ ರಾಯಚೂರು ಜಿಲ್ಲೆಯ ಮುಖ್ಯವಾದ ಬೆಳೆ. ಇದರಲ್ಲಿ ಭತ್ತವನ್ನು ಕಟಾವು ಮಾಡಿ ಮಿಲ್ಲಿಂಗ್ ಮಾಡುವವರಿಗೆ ಶೇಖರಿಸುವುದು ಇದು ಮೊದಲನೇ ಹಂತದ ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಇನ್ನು ಕ್ಯೂರಿಂಗ್ ಮಾಡುವುದು ಮಿಲ್ಲಿಂಗಿಗೆ ಅನುಕೂಲವಾಗಲಿಕ್ಕೆ ಕ್ಯೂರಿಂಗ್ ಅಂತ ಮಾಡ್ತಾರೆ. ಸೊ ಕ್ಯೂರಿಂಗ್ ಮಾಡುವುದು ಒಂದು ಮೌಲ್ಯವರ್ಧನೆ ಹಂತ. ಇನ್ನು ಮಿಲ್ಲಿಂಗ್ ಮಾಡುವುದು ಉಪ ಉತ್ಪನ್ನಗಳಾದ ಭತ್ತದ ಹೊಟ್ಟು ಮತ್ತು ಅಕ್ಕಿ ತವಡುಗಳನ್ನು ಮಾರುವುದು, ನುಚ್ಚು ಅಕ್ಕಿಯಿಂದ ಶಾವ್ಗೆ, ರೈಸ್ ಮತ್ತು ಪಶು ಆಹಾರದಂತೆ ತಯಾರಿಸಬಹುದು. ಅಕ್ಕಿ ತೌಡನ್ನು ಔಷಧೀಯ ಆಹಾರವನ್ನಾಗಿ ಉಪಯೋಗಿಸಬಹುದು. ಇದು ಮಧುಮೇಹಿಗಳಿಗೆ ಒಳ್ಳೆಯ ಆಹಾರ ಅಂತ ಕಂಡುಬಂದಿದೆ. ಇದರಿಂದ ಎಣ್ಣೆಯನ್ನು ಸಹ ತೆಗೆಯಲಾಗ್ತಾ ಇದ್ದು

ಬದಿಯನಮ್ಮ ಇಂಗ್ವಾರಂ ಬದಿಯನಮ್ಮ ಆರು ಸಾವಿರದ ಆಯು ಕರಿಯ ಡೊಳ್ಳದೇ ಆರಂಭದಡಿ ಬ್ಯಾಗಾಯೋ ಬೋರಂಬದೇನಮ್ಮ ಇಂಗ್ವಾರಂಬದೇನು ಆರು ಸಾವಿರದ ಆಯು ಕರಿಯ ಡೊಳ್ಳದೇ ಬೋರಂಬದೇನಮ್ಮ ಇಂಗ್ವಾರಂಬದೇನು ಆರು ಸಾವಿರದ ಆಯು ಚವಡಿಕಿದೆ